ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ, ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಮನೋಹರ ವಿಶ್ವಕರ್ಮ ಮತ್ತು ಸಂಗಡಿಗರಿಂದ ತತ್ವಪದ. ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಗಿಯ ತೊಳೆದು ಅಡಿಗೆ ಮಾಡಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಗಿಯ ತೊಳೆದು ಅಡಿಗೆ ಮಾಡಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ. ಅನುಭಾವದ ಅಡಿಗೆಯ ಮಾಡಿ ಕಡಿಯ ಮಾಡಮ್ಮ, ಅನುಭಾವದ ಅಡಿಗೆಯ ಮಾಡಿ ಕಡಿಯ ಮಾಡಮ್ಮ, ದೇವರಿಗೆ ಕಡಿಯ ಮಾಡಿ ಗಂಡನಿ ಗುಡಿಸಮ್ಮ, ದೇವರಿಗೆ ಕಡಿಯ ಮಾಡಿ ಗಂಡನಿ ಗುಡಿಸಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಗಿಯ ತೊಳೆದು ಅಡಿಗೆ ಮಾಡಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ. ಕರ್ಮವೆಂಬ ಜೋಳ ಬೀಸುವ ನೀ, ಕರ್ಮವೆಂಬ ಜೋಳ ಬೀಸುವ, ಧರ್ಮ ಜಲಡಿಲೆ ಇಟ್ಟ ಸೋಸುವ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಗಿಯ ತೊಳೆದು ಅಡಿಗೆ ಮಾಡಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ. ಪರಸಾಕ್ಷಿ ಬಲಿಗುಂಡೌಡವ, ಗುರುಲಿಂಗ ಜಂಗಮ ಮೂರವ, ಪರಸಾಕ್ಷಿ ಬಲಿಗುಂಡೌಡವ, ಪರಿಪರಿ ಕಷ್ಟದ ಕಾಷ್ಟ ಸುಡುವವ, ಪರಿಪರಿ ಕಷ್ಟದ ಕಾಷ್ಟ ಸುಡುವವ, ಹರಿದಾಡುವ ಮನಸ್ಸಿತ್ತು ಕೂಡವ, ಹರಿದಾಡುವ ಮನಸ್ಸಿತ್ತು ಕೂಡವ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಗಿಯ ತೊಳೆದು ಅಡಿಗೆ ಮಾಡಮ್ಮ, ಗಡಗಿ ತೊಳೆದು ಅಡಿಗೆ ಮಾಡಮ್ಮ. ಕರ್ಮದ ಹಂಚ ನಿಂದವ್ವ, ಮುಂಚಲೆದ್ದು ಸ್ವಚ್ಛಾಗಿ ತೊಳೆಯುವ, ಸಂಚಿತ ಕರ್ಮದ ಹಂಚ ನಿಂದವ್ವ, ಮುಂಚಲೆದ್ದು ಸ್ವಚ್ಛಾಗಿ ತೊಳೆಯುವ, ಹಂಚಿಕಿಂದ ಜ್ಞಾನದ ಅಗ್ನಿಯ ಉರಿಸುವ, ಒಣಗಿ ತೊಳೆದು ಅಡಿಗೆ